ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ. ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್. ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು. ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ, ಬಿಟಿ ಹತ್ತಿಯಲ್ಲಿ ಸ್ಪ್ಲಾಂಟ್ ತಂತ್ರಜ್ಞಾನದ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆ. ಹಾಗಾದರೆ ಮೊದಲಿಗೆ ಕೇಳಿ, ಬಿಟಿ ಹತ್ತಿಯಲ್ಲಿ ಸ್ಪ್ಲಾಟ್ ತಂತ್ರಜ್ಞಾನದ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದಂಥ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು ಕುರುಡಿ ಗ್ರಾಮದ ಪ್ರಗತಿಪರ ರೈತರಾದಂಥ ವೆಂಕಟೇಶ್ವರ ರೆಡ್ಡಿಯವರ ಹೊಲದಲ್ಲಿ ಸುಮಾರು ಕ್ಷೇತ್ರದಲ್ಲಿ ಬಿಟಿ ಹತ್ತಿಯಲ್ಲಿ ಬರ್ತಕ್ಕಂಥ ಗುಲಾಬಿ ಕಾಯಕೊರಕದ ಹತೋಟಿಗಾಗಿ ಸ್ಪ್ಲಾಟ್ ಅಂತಕ್ಕಂಥ ಒಂದು ಹೊಸ ರಾಸಾಯನಿಕವನ್ನ ಕಂಡುಹಿಡಿದು ಅದರ ಒಂದು ಡೆಮಾನ್ಸ್ಟ್ರೇಷನ್ಸ್ ಅನ್ನ ಇವು ವೆಂಕಟೇಶ್ವರ ರೆಡ್ಡಿ ಅವರ ಹೊಲದಲ್ಲಿ ಮಾಡಿದ್ದಾರೆ. 2017-18 ಮಾಡಿದ್ದಾರೆ. ಒಳ್ಳೆ ಒಂದು ಫಲಿತಾಂಶ ಬಂದಿದೆ ಅಂತಕ್ಕಂಥ ವಿಚಾರ ಈಗಾಗಲೇ ಅಲ್ಲಲ್ಲಿ ನಾವೆಲ್ಲ ಕೇಳಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಇದು ಏನು, ಇದು ಸ್ಪ್ಲಾಟ್ ಅಂತಂದ್ರೆ ಯಾವ ರೀತಿ ರೈತರು ಮಾಡಬೇಕು, ಆಮೇಲೆ ವೆಂಕಟೇಶ್ವರ ರೆಡ್ಡಿ ಅವರ ಹೊಲದಲ್ಲಿ ಯಾವ ರೀತಿ ಮಾಡಿದ್ರು, ಅವರ ಅನುಭವಗಳು ಏನಿದಾವೆ ಅಂತಕ್ಕಂಥ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆ ಕೀಟ ವಿಜ್ಞಾನಿಗಳಾದಂಥ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಇದ್ದಾರೆ. ಹಾಗೇನೆ ಕುರುಡಿ ಗ್ರಾಮದ ವೆಂಕಟೇಶ್ವರ ರೆಡ್ಡಿ ಅವರು, ಇವರು ಹೊಲದಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಅನ್ನ ಮಾಡಿದ್ರು, ಅವರು ಸಹ ಅನುಭವವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಾ ಇದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಮೊದಲನೇದಾಗಿ ಹೋದ ವರ್ಷ ಎಲ್ಲ ತಾವು ವೆಂಕಟೇಶ್ವರ ರೆಡ್ಡಿ ಅವ್ರ ಹೊಲದಲ್ಲಿ ಸ್ಪ್ಲಾಟ್ ಅಂತಕ್ಕಂಥ ಒಂದು ರಾಸಾಯನಿಕದಿಂದ ಬಿಟಿ ಹತ್ತಿಯಲ್ಲಿ ಬರ್ತಕ್ಕಂಥ ಗುಲಾಬಿ ಕಾಯಕೊರಕದ ಹತೋಟಿಗಾಗಿ ಒಂದು ಡೆಮಾನ್ಸ್ಟ್ರೇಷನ್ ಅನ್ನ ಮಾಡಿದ್ರಿ. ಹೌದು ಸರ್. ಇದರದ್ದು ಸ್ವಲ್ಪ ಮಾಹಿತಿಯನ್ನು ಪೀಠಿಕೆಯಾಗಿ. ಆಗ್ಲಿ ಸರ್. ಈ ಸ್ಪ್ಲಾಟ್ ಅಂತಕ್ಕಂಥದ್ದು ಇದು ಸ್ಪೆಷಲೈಸ್ಡ್ ಫೆರಮೋನ್ ಅಂಡ್ ಲ್ಯೂರ್ ಅಪ್ಲಿಕೇಶನ್ ಟೆಕ್ನಾಲಜಿ ಅಂತೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ ಸರ್. ಇದು ಸಿಂಪಲ್ ಆಗಿ ಅಂದ್ರೆ ಈ ಮೋಹಕ ಬಲೆಯಲ್ಲಿ ಏನು ರಾಸಾಯನಿಕ ವಸ್ತು ಇರುತ್ತಲ್ಲ ಅದನ್ನೇ ಅಂದ್ರೆ ಹೆಣ್ಣು ಪತಂಗ, ಗುಲಾಬಿ ಕಾಯಿ ಕೊರಕದ ಹೆಣ್ಣು ಪತಂಗ ಬಿಡ್ತಕ್ಕಂತ ಒಂದು ರಾಸಾಯನಿಕ ವಸ್ತುವನ್ನ ಒಂದು ಹಂಟಿನ ರೂಪದಲ್ಲಿ ತಂದಿದೆ. ಇದನ್ನ ಹೇಳ್ಬೇಕಂತಂದ್ರೆ ಈ ಟ್ಯೂಬ್ ಅಲ್ಲಿ ಬರುತ್ತೆ ಸರ್. ಇದು ಟ್ಯೂಬ್ ಅಂತಂದ್ರೆ ಈಗ ನಾವು ಪೇಸ್ಟ್ ಏನು ಬೆಳಗ್ಗೆ ನಾವು ಅಲ್ಲಿಸ್ತೀವಲ್ಲ ಆ ತರ ಕರಿ ಪೇಸ್ಟ್ ಇದ್ದಂಗೆ ಇರ್ತದೆ. ಆ ಪೇಸ್ಟ್ ಅಲ್ಲಿ ಈ ಹೆಣ್ಣು ಪತಂಗ ಬಿಡ್ತಕ್ಕಂತ ರಾಸಾಯನಿಕ ವಸ್ತುವನ್ನ ಅದರಲ್ಲಿ ಇಟ್ಟಿರ್ತೀವಿ ಸರ್. 4% ಇರುತ್ತೆ ಅದರಲ್ಲಿ. ಈ ಒಂದು ಟ್ಯೂಬ್ ಅಂದ್ರೆ 125 ಗ್ರಾಂ ಒಂದು ಟ್ಯೂಬ್ ಇರುತ್ತೆ. ಇದನ್ನ 400 ಸ್ಪಾಟ್ ಅಲ್ಲಿ 400 ಗಿಡಗಳಲ್ಲಿ 1 ಎಕರೆಗೆ ಹಚ್ಚಬೇಕು. 1 ಎಕರೆಯಲ್ಲಿ 400 ಗಿಡಕ್ಕೆ ಹಚ್ಚಬೇಕು. ಹೌದು. ಹೆಂಗ್ ಹಚ್ಚಬೇಕಂತಂದ್ರೆ ಈಗ ಒಂದ್ ಗಿಡಕ್ಕೆ ನಾನು ಹಚ್ಚಿದೆ ಅಂತಂದ್ರೆ ಬಾರ್ಡರ್ ಇಂದ ಒಂದು 3 ಗಿಡ ಬಿಟ್ಟು 4ನೇ ಗಿಡಕ್ಕೆ ಹಚ್ಚಬೇಕು. ಅದೇ ತರ ಹಚ್ಕೊಂತ ಹೋಗಿ ಆ ಸಾಲ್ ಮುಗಿತದೆ. ಅದಾದ ನಂತರ ನೆಕ್ಸ್ಟ್ ಒಂದು ಮೂರು ಅಥವಾ ಎರಡು ಲೈನ್ ಬಿಡ್ರಿ, ಮೂರನೇ ಸಾಲಿಗೆ ಹಚ್ಕೊಂತ ಹೋಗ್ಬೇಕು, ರಿಪೀಟ್ ಮಾಡ್ಬೇಕು. ಅಂದ್ರೆ ಒಂದು ಸ್ಪಾಟ್ ಇಂದ ಇನ್ನೊಂದು ಸ್ಪಾಟ್ಗೆ ಆಲ್ಮೋಸ್ಟ್ ಒಂದು 4 square meters ಬರೋಂಗೆ ನೋಡ್ಕೊಂಡ್ರೆ ಒಂದು ಸ್ಪಾಟ್ 4-5 square meters ಏರಿಯಾದಲ್ಲಿ ಆಪರೇಟ್ ಆಗ್ತಾ ಇರ್ತದೆ. ಯಾವಾಗ ಗಾಳಿ ಬಿಟ್ಟಾಗ ಈ ವಾಸನೆ ಅಲ್ಲೇ ಪಸರಿಸ್ಕೊಂಡಿರುತ್ತೆ ಸರ್. ಯಾವಾಗ ನಮ್ಮ ಏನೋ ಗುಲಾಬಿ ಕಾಯಿ ಕೊರಕದ ಗಂಡು ಪತಂಗ ಬಂದ್ರೆ ಯಾಕೆ ಬರುತ್ತೆ ಅಲ್ಲಿ ಹೆಣ್ಣಿದೆ ಅಂತ ಬರುತ್ತೆ. ಯಾಕಂದ್ರೆ ನಿಸರ್ಗದಲ್ಲಿ ಏನಾಗುತ್ತೆ, ಈ ಗಂಡು ಪತಂಗ ಮತ್ತೆ ಹೆಣ್ಣು ಪತಂಗ ಸೇರ್ತಕ್ಕಂಥದ್ದು ಈ ಹೆಣ್ಣು ಪತಂಗ ಬಿಡ್ತಕ್ಕಂಥ ರಾಸಾಯನಿಕ ವಸ್ತುವನ್ನು ಗ್ರಹಿಸಿ ಗಂಡು ಬರುತ್ತೆ. ಯಾಕಂದ್ರೆ ಕೀಟಗಳಿಗೆ ಕಿವಿ ಕೇಳಿಸಲ್ಲ, ಅವು ಕಮ್ಯುನಿಕೇಶನ್ ಆಗ್ಬೇಕಲ್ಲ. ಸೊ ಇನ್ನು ಕಣ್ಣು ಕಾಣಿಸಲ್ಲ, ಹತ್ರ ಬಂದ್ರೆ ಮಾತ್ರ ಕಾಣಿಸುತ್ತೆ, ಅದು ಆಂಟೆನ ಅಥವಾ ಏನ್ ಮೀಶೆ ಅಂತ ಹೇಳ್ತೀವಿ ಅದ್ರ ಮೂಲಕ ಗ್ರಹಿಸ್ತಾರೆ. ಸೊ ಗಂಡು ಪತಂಗ ಹೆಣ್ಣಿದೆ ಅಂತ ಬರುತ್ತೆ, ಅಲ್ಲಿ ಹೆಣ್ಣಂತ ಇರುವುದಿಲ್ಲ, ಕನ್ಫ್ಯೂಸ್ ಆಗುತ್ತೆ. ಸೊ ಬೇರೆ ಕಡೆ ಹೋಗುತ್ತೆ, ಅಲ್ಲಿನ ನಾವು ಸ್ಪಾಟ್ ಹಚ್ಚಿರ್ತೀವಲ್ಲ, ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಎಲ್ಲಿ ಹೋದ್ರು ಇದೇ ತರ ಕನ್ಫ್ಯೂಸ್ ಆಗಿ ಅದು ಗಂಡು ಪತಂಗ ಬದುಕೋದೆ 5-6 days ಅಥವಾ 6-7 days ಇದೇ ರೀತಿಯಾಗಿ ಕನ್ಫ್ಯೂಸ್ ಆಗೋದು ಸಾಯೋದು. ಹಿಂಗಾಗಿ ಎಷ್ಟೆಲ್ಲ ಬಂದಿರತಕ್ಕಂಥ ಗಂಡು ಹೆಣ್ಣಿಗೆ ಸಿಗ್ಲಾರ್ದಂಗೆ ಹೋಗ್ತತೆ. ಒಂದ್ ರೀತಿ ಹೇಳ್ಬೇಕಂತಂದ್ರೆ ವಂಶಾಭಿವೃದ್ಧಿ ಎರಡು ಸಂಯೋಗ ಒಂದೋದೇ ಇಲ್ಲ, ಪ್ರಶ್ನೆ ಬರೋದೇ ಇಲ್ಲ, ಇನ್ನು ವಂಶಾಭಿವೃದ್ಧಿ ಆಗುದಿಲ್ಲ. ಸೊ ಇದು ಒಂಥರ ಕೀಟ ಕುಟುಂಬ ನಿಯಂತ್ರಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕನ್ನಡದಲ್ಲಿ. ಸೊ ಈ ರೀತಿಯಾಗಿ ಇಲ್ಲಿ ಮಾಡ್ಬೇಕಾಗಿದ್ದಷ್ಟೇ, ನಮ್ಮ ಪಿಂಕ್ ಬೌಲರ್ ಬರೋದು 65-70 days ಬೆಳೆದಾಗ, ಬಟ್ ನಾವು ಖಡಾಖಂಡಿತವಾಗಿ ಈ ಸ್ಪ್ಲಾಟ್ ಅನ್ನ ಹಚ್ಚತಕ್ಕಂಥದ್ದು 35-40 days ಬೆಳೆದಾಗ. ಅಂದ್ರೆ 1 ತಿಂಗಳ ಮುಂಚೆನೆ ಬೇಗ ಹಚ್ಚಬೇಕು. ಯಾಕೆ ಅಂದ್ರೆ ಇದು ಪಿಂಕ್ ಬೌಲರ್ ಬರೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಕೆಮಿಕಲ್ ಈ ಪಸರಿಸ್ಕೊಂಡ್ಬಿಟ್ಟಿರ್ಬೇಕು, ವಾಸನೆ ಎಲ್ಲ ಪಸರಿಸ್ಕೊಂಡಿರ್ಬೇಕು ಹೊಲದಲ್ಲಿ. ಯಾವಾಗ ಪಿಂಕ್ ಬೌಲರ್ ನಮ್ ಗಂಡು ಪತಂಗ ಬರ್ತದಂದ್ರೆ ಆಕರ್ಷಣೆ ಆಗಿ ವಿಚಲಿತಗೊಳ್ಬೇಕು. ನಾನು 60-70 days ನಾನು ಬಂದಾಗ ಹಸ್ತೀನಿ ಅಂತಂದ್ರೆ ಕೆಲಸ ಮಾಡೋದು ಕೆಲಸ ಆಗೋದಿಲ್ಲ. ಸೊ ಹಿಂಗಾಗಿ 35-40 days ಇದ್ದಾಗ 125 grams ಏನು ಒಂದು ಟ್ಯೂಬ್ ಅಂತ ಹೇಳಿದ್ನಲ್ಲ, 400 spot ಹಚ್ಚಬೇಕು. ಅದೇ ತರ 1 ತಿಂಗಳ ಹಂತರದಲ್ಲಿ ಅಂದ್ರೆ 65-70 days ಎರಡನೇ ಸಾರಿ ಮತ್ತೆ 400 spot ಅದೇ ಗಿಡಗಳಿಗೆ ಹಚ್ಚಬೇಕು. ಬೇರೆ ಗಿಡಕ್ಕೆ ಹಚ್ಕೊಂತ ಹೋಗ್ರಿ ನೀವು, ಯಾಕಂದ್ರೆ ಅದೇ ಗಿಡಕ್ಕೆ ಯಾಕೆ ಹಚ್ಚಬಾರ್ದು ಅಂದ್ರೆ ಹುಡುಕೋದು ಕಷ್ಟ ಕಷ್ಟ. ಜೊತೆಗೆ ಆ ಗಿಡಕ್ಕೆ ಹಚ್ಚೋದ್ ಬಿಟ್ಟು ಬೇರೆ ಗಿಡಕ್ಕೆ ಹಚ್ಚಿದ್ರೆ ಆ ಗಿಡದಲ್ಲಿ ಆಲ್ರೆಡಿ ಒಂದ್ ಸ್ವಲ್ಪ ಉಳಿದಿರ್ತದೆ, ಅದರಿಂದ ಸ್ಮೆಲ್ ಬರ್ತಾ ಇರ್ತದೆ. ನಾವ್ ಬೇರೆ ಗಿಡಕ್ಕೆ ಹಚ್ಚಿದ್ರೆ ಮತ್ತೆ ನಾವು ಸ್ಪ್ರೆಡ್ ಮಾಡ್ತಕ್ಕಂತ ಜಾಸ್ತಿ ಆಗುತ್ತೆ. ಸೊ ಎರಡನೇ ಸಾರಿ ನಾವು 65-70 days ಇದ್ದಾಗ ಒಂದ್ ಮತ್ತೊಂದು ಟ್ಯೂಬ್ ಹಚ್ಬೇಕು. ಮೂರನೇ ಸಾರಿ ನಾವು 95-100 days ಇದ್ದಾಗ ಮೂರನೇ ಸಾರಿ ಒಂದ್ ಮತ್ತೊಂದು ಟ್ಯೂಬ್ ಅಂದ್ರೆ 125 grams. ಇನ್ನೇನಾದ್ರೂ ಕೀಟದ ಅಭಾವ ಜಾಸ್ತಿ ಆಯ್ತು, ಹಾವಳಿ ಜಾಸ್ತಿ ಆಗ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ 4ನೇ ಸಾರಿಗೆ ಹಚ್ಚೋದನ್ನ 125-130 days ಇದ್ದಾಗ ಹಚ್ಚಿದ್ರೆ 1 ತಿಂಗಳ ತನ ಮತ್ತೆ ಕಂಟಿನ್ಯೂ ಕೊಡ್ತದೆ ನಮಗೆ. ಅಂದ್ರೆ ನಾವು 130 days ಹಚ್ಚಿದ್ರೆ 160 days ತನೂ ನಮಗೆ ಅದು ವಿಚಲಿತಗೊಳಿಸುತ್ತೆ. ಈ ರೀತಿಯಾಗಿ 160 days ನಮಗೆ ಬೆಳೆ ಇದಂತಂದ್ರೆ ಆಲ್ಮೋಸ್ಟ್ 2-3 picking ಬಂದೇ ಬಿಡ್ತದೆ ಅಲ್ಲಿಗೆ. ಸೊ ಈ ರೀತಿಯಾಗಿ ಈ ವಿನೂತನವಾದ ಒಂದು ಪದ್ಧತಿಯನ್ನ ಮಾಡಿದ್ದೇ ಆದ್ರೆ ನಿಜವಾಗ್ಲೂ ನಾವು ಕುರುಡಿ ಗ್ರಾಮದಲ್ಲಿ ಸುತ್ತಮುತ್ತ ಒಕ್ರಾಣಿ ಕ್ರಾಸು ಹುಸೇನಗರ ಕ್ಯಾಂಪ್ ಇಲ್ಲೆಲ್ಲ ನಾವು 154 acres ಹೋದ ವರ್ಷ, ಈ ಸಾರಿ 216 acres ಮಾಡಿದ್ವಿ ನಾವು. ಆಲ್ಮೋಸ್ಟ್ 372 acres ಮಾಡಿದ್ವಿ ಹೋದ ವರ್ಷ ಮತ್ತೆ ಈ ವರ್ಷ. ನಮಗೆ ಸರಾಸರಿ ಇಳುವರಿ ಹೋದ ವರ್ಷ ಈ ವರ್ಷ ನಾವು ತಗೊಂಡ್ರೆ 18 quintals ಬಂದಿದೆ ಸರ್. ಹೋದ ವರ್ಷ 20 quintals ಬಂದಿತ್ತು ಸರಾಸರಿನ ಹೇಳ್ತಾ ಇರೋದು. ಕೆಲವು ರೈತರು 24 quintals ತಗೊಂಡವರದಾರ. ನಾನು ಎಲ್ಲಾರ್ದು ಕೂಡಿಸಿ ಸರಾಸರಿ ಹೇಳಿದ್ರೆ ಹೋದ ವರ್ಷ 20 quintals, ಈ ವರ್ಷ 18 quintals ಬಂದಿದೆ. ಯಾವ ರೈತ ಈ ಪದ್ಧತಿಯನ್ನು ಅಳವಡಿಸಿಲ್ಲೋ, ಕೆಮಿಕಲ್ ಅಷ್ಟೇ ಉಪಯೋಗ ಮಾಡಿದನು, ಕೆಮಿಕಲ್ 4-5 sprays ಎಕ್ಸ್ಟ್ರಾ ಹೊಡೆದ್ರು ಸಹಿತ ಅವರಿಗೆ 10-12 quintals ಅಥವಾ 12-13 quintals ಬಂದಿದ್ರೆ ಬಹಳ ಹೆಚ್ಚು. ಅಂದ್ರೆ ಇಲ್ಲಿ ಅರ್ಥ ಏನಾಯ್ತು ಅಂದ್ರೆ ನಮಗೆ 5-6 quintals ಡಿಫ್ರೆನ್ಸ್ ಆಯ್ತು ಸರ್. 5-6 quintals ಏನ್ ಪಿಂಕ್ ಬೌಲರ್ ಲಾಸ್ ಮಾಡ್ತಾ ಇತ್ತು ಅಲ್ಲಿ ನಮಗೆ ಉಳಿತದಿಲ್ಲಿ. ಸೊ ಇದು ಈಗ ಇರ್ತಕ್ಕಂತ ಏಕೈಕ ಒಂದು ಪರಿಹಾರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಇಷ್ಟು ನಾನು ದೃಢೀಕೃತವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಅತ್ಯಂತ ಭಾರತದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಮಾಡಿರ್ತಕ್ಕಂತ ಈ ಒಂದು ಲಾರ್ಜ್ ಸ್ಕೇಲ್ ಡೆಮಾನ್ಸ್ಟ್ರೇಷನ್ ಯಾವ ವಿಶ್ವವಿದ್ಯಾಲಯ ಮಾಡಿಲ್ಲ. ಆ ಒಂದು ಘನತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರೈತರಿಗೆ ಸಲ್ಲಬೇಕು ವಿನಃ, ಜೊತೆಗೆ ನಮಗೆಲ್ಲ ಸಹಕಾರ ಮಾಡಿರ್ತಕ್ಕಂತ ಅನೇಕ ಕುರುಡಿ ಗ್ರಾಮದ ರೈತರಾಗಿರ್ಬೋದು, ಚಿಕ್ಕಲ್ಪರವಿ ರೈತರು ಇರ್ಬೋದು, ಮರ್ಚಟಾಳು, ಮಟಮಾರಿ, ಹುಸೇನ್ ನಗರ್ ಕ್ಯಾಂಪ್, ಒಕ್ರಾಣಿ ಕ್ರಾಸು, ಏನು ಕಲ್ಲೂರು ಎಲ್ಲ ರೈತರು ತುಂಬಾ ನಾವು ಡೆಮಾನ್ಸ್ಟ್ರೇಷನ್ ಎಲ್ಲಿ ಕೊಟ್ಟಿದ್ವಲ್ಲ ತುಂಬಾ ಒಳ್ಳೆ ಸಹಕಾರ ಮಾಡಿದ್ದಾರೆ. ಅಭಿಪ್ರಾಯ ಚೆನ್ನಾಗಿದೆ, ಎಲ್ಲರ ಅಭಿಪ್ರಾಯ ಚೆನ್ನಾಗಿದೆ. ಈವನ್ ಹೆಲ್ವರ್ಗ್ ಅಂದ್ರೆ ನಾನು ವಿಜ್ಞಾನಿಯಾಗಿ ಹೇಳಿದ್ರೆ ಒಂದು ತರ ಇರ್ತದೆ. ಅದಕ್ಕೆ ನಮ್ಮ DBT ಡೆಲ್ಲಿ ಟೀಮ್ ಬಂದಿತ್ತು ಸರ್ ಒಂದ್ಸಾರೆ, ನಾನು ದೂರ ನಿಂತ್ಕೊಂಡು ಇವರಿಗೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಿಟ್ಟೆ, ಯಾಕಂದ್ರೆ ನನ್ನ ಎದುರುಗಡೆ ಇದ್ರೆ ಇವ್ರು ಒಂಥರ ಮಾತಾಡಬಹುದು ಅಂತ ತಿಳ್ಕೊಂಡು ದೂರ ಬಿಟ್ಟಾಗ ಇವ್ರು ಕೇಳಿದ್ ಒಂದೇ, ಈ ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ನಮಗೇನಾದ್ರೂ ಭಾರತ ಸರ್ಕಾರದಿಂದ ರೈತರಿಗೆ ನೇರವಾಗಿ ಹೆಲ್ಪ್ ಮಾಡಬೇಕು, ಪಿಂಕ್ ಬೋಲರ್ಮ ಹತ್ತಿ ಬೆಳೆಗಾರನ್ನ ನಮಗೆ ಸಂರಕ್ಷಣೆ ಮಾಡ್ಬೇಕು ನೀವು ಅಂದ್ರೆ ಈ ಪದಾರ್ಥವನ್ನ ಬೇಗನೆ ರಿಲೀಸ್ ಮಾಡಿ, ನೀವು ಸಬ್ಸಿಡಿ ಕೊಡ್ತಿರೋ ಬಿಡ್ತಿರೋ ನಮಗೆ ಬಿಟ್ಟಿದ್ದು, ವಿಚಾರ ಮಾಡ್ರಿ, ಈ ಪದಾರ್ಥವನ್ನ ಬೇಗ ರಿಲೀಸ್ ಮಾಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು. ನಾವು ಅದಕ್ಕೆ ಬೇಕಾಗಿರ್ತಕ್ಕಂತ ರಿಪೋರ್ಟ್ ಆಯ್ತು, ಲೆಟರ್ಸ್ ಆಯ್ತು, ಎಲ್ಲಾ ಕೊಟ್ಟಿದೀವಿ ಸರ್. ಸೊ ಈಗ ನಾವು ನಿರೀಕ್ಷಣೆ ಜೂನ್ ನಲ್ಲಿ ಬರಬಹುದು ಅನ್ನೋ ಒಂದು ನಿರೀಕ್ಷಣೆಯಲ್ಲಿ ಇದೀವಿ. ಈಗ ವೆಂಕಟೇಶ್ವರ ರೆಡ್ಡಿ ಅವರು ಹೊಲದಲ್ಲಿ ಮಾಡಿರ್ತಾವೆ, ವೆಂಕಟೇಶ್ವರ ರೆಡ್ಡಿ ಅವರು ನಮ್ಮ ಜೊತೆ ಇದಾರೆ ಇವಾಗ. ವೆಂಕಟೇಶ್ವರ ರೆಡ್ಡಿ ಅವರು ಹೇಳಿ, ಹೇಗೆ ಅನಿಸುತ್ತೆ ನಿಮಗೆ ಒಂದು ಫಲಿತಾಂಶ, ಏನು ಡೆಮಾನ್ಸ್ಟ್ರೇಷನ್ ಮಾಡಿದ್ರೆ ನಿಮ್ಮ ಹೊಲದಲ್ಲಿ? ಬಹಳ ಚೆನ್ನಾಗಿದೆ ಸರ್, ಇದು 2 years ನಾವು ಮಾಡ್ತಾ ಇದ್ದೀವಿ, 2 years ಮಾಡ್ತಾ ಇದಾರ, ಬಹಳ ಚೆನ್ನಾಗಿದೆ, ಬಹಳ ಖರ್ಚು ಕಡಿಮೆ ಆಗತ್ತೆ, ಆಮೇಲೆ ಹತ್ತಿನಲ್ಲಿ ಕ್ವಾಲಿಟಿ ಬಹಳ ಚೆನ್ನಾಗಿರುತ್ತೆ. ನಮ್ಮ ಪ್ರೈಸ್ ನಲ್ಲಿ ಬಹಳ ಡಿಫ್ರೆನ್ಸ್ ಕಂಡು ಬಂದಿದೆ, 400-500 ರೂಪಾಯಿ ತನ ಒಂದು ಕ್ವಿಂಟಾಲ್ಗೆ ಕಂಡು ಬಂದಿದೆ. ಆಮೇಲೆ ಈಲ್ಡಿಂಗ್ ನಲ್ಲೂ ಕನಿಷ್ಠ ಅಂದ್ರೆ ಒಂದು 5-6 ಕ್ವಿಂಟಾಲ್ ಹೆಚ್ಚಿಗೆ ಬಂದಿದೆ ನಮ್ಗೆ. ನಿಮ್ಮ ಎಷ್ಟು ಹತ್ತಿ ನಿಮ್ಮ ಹೊಲದಲ್ಲಿ, ಎಷ್ಟು ಕ್ಷೇತ್ರದಲ್ಲಿ ಇದನ್ನ ಮಾಡಿಸಿದ್ರಿ ನೀವು? ನಮ್ಮ ಹೊಲದಲ್ಲಿ ನಿಯರ್ಲಿ ಒಂದು 15 acres ನಾನು ಮಾಡಿದ್ದೀನಿ. ನನ್ನ ಪಕ್ಕ ರೈತು ಕನಿಷ್ಠ ಅಂದ್ರೆ 20 acres ಅಥವಾ ಒಬ್ಬ ರೈತ ಮಾಡಿದಾನೆ. ಈ ತರ ಎಲ್ಲ ಗ್ರೂಮ್ ಸಾಮೂಹಿಕವಾಗಿ ಎಲ್ಲರೂ ಮಾಡಿದ್ದಾರೆ, ಸುತ್ತಮುತ್ತ ರೈತರೆಲ್ಲ ಮಾಡಿದ್ದಾರೆ ಎಲ್ಲರೂ. ಹೇಗೆ ಅನಿಸುತ್ತೆ ಈಗ ಎಣ್ಣೆ ಹೊಡೆಯೋದಕ್ಕೂ ಮತ್ತೆ ಈ ಪೇಸ್ಟ್ ಇದೆಯಲ್ಲ ಸ್ಪ್ಲಾಟ್ ಅಂತಕ್ಕಂಥದ್ದು, ಇದೊಂದು ಪೇಸ್ಟ್ ಹಚ್ಚೋದಕ್ಕೂ, ಮತ್ತೆ ರೈತರು ಈಗ ಏನ್ ಮಾಡ್ತಾರೆ ಅತಿ ಒಂದು ಕೀಟನಾಶಕ ಸ್ಟ್ರಾಂಗ್ ಇದ್ದಂತ ಹೊಡಿತಿರ್ತಾರೆ, ನಿಮಗೆ ಅನಿಸಿಕೆ ಏನು ಈ ಕೀಟನಾಶಕ? ಮೊದಲು ಫಸ್ಟ್ BT ಹತ್ತಿ ಬಂದಾಗ 4-5 ಸ್ಪ್ರೇ ಮಾಡಿದ್ರೆ ನಮಗ 13-15-16 ಕ್ವಿಂಟಾಲ್ ಬರ್ತಾ ಇತ್ತು. ಇತ್ತೀಚೆಗೆ 4 years ಬಹಳ ಕಾಡ್ತಾ ಇದೆ, ಖರ್ಚು ಬಹಳ ಹೆಚ್ಚಿಗೆ ಆಗ್ತಾ ಇದೆ. ಆಮೇಲೆ ಈ ಮಳೆಗಾಲ ಲೇಟ್ ಆಗಿ ಅದರ ಲೇಟ್ ಸೋಯಿಂಗ್ ಮಾಡಿದ್ರು ಬಹಳ ಇದು ಬರ್ತದೆ. ಇನ್ನೊಂದು ಇದು ಬರ್ಲಿಕ್ಕೆ ಕಾರಣ ಏನಂತಂದ್ರೆ, ನನ್ನ ಒಂದು ಅನಿಸಿಕೆ, ಸ್ಟಾರ್ಟಿಂಗ್ ನಲ್ಲಿ ಒಂದು ಸಪೋಸ್ ಒಂದು 5-6 ಕೀಟ ನಮ್ಮ ಹೊಲದಲ್ಲಿ ಹಾರಾಡಿದ್ರೆ ಅದು ಒಂದೊಂದು ಕೀಟ ಒಂದು 100-125 ತನ ತತ್ತಿ ಇಡ್ತದೆ, ಅಷ್ಟು ಒಳ್ಳೆ ಡೆವಲಪ್ ಆಗತ್ತೆ. ಇದು ಯಾವಾಗ ಗುರ್ತಾಗತ್ತಂದ್ರೆ, ಈ ತರ ಪಾಪ್ಯುಲೇಷನ್ ಎವ್ರಿ ಒಂದು 25 days ಜನರೇಷನ್ ಡೆವಲಪ್ಮೆಂಟ್ ಮಾಡ್ತಾ ಲಾಸ್ಟ್ ನವೆಂಬರ್ ತಿಂಗಳಲ್ಲಿ ಹತ್ತಿ ಹೊಡೆದಾಗ ಗುರ್ತಾಗತ್ತ ಅದು ಹುಳ ಇದು ಕಾಟ ಆಗಿದೆ, ನಮ್ಗೆ ಕ್ವಾಲಿಟಿ ಇಲ್ಲ, ಕಾಯಿ ಬಿಚ್ಚಿದಾಗ ಅದರಲ್ಲಿ ಹುಳ ಇದೆ ಅಂತ ಅವು ಗುರ್ತಾಗತ್ತ, ಅಲ್ಲಿ ತನ ಗುರ್ತಾಗೋದಿಲ್ಲ ರೈತರಿಗೆ. ಅದು ಬಹಳ ಮೋಸ ಆಗ್ತಾ ಇದೆ, ಮೋಸ ಅಂದ್ರೆ ಇರೆಗ್ಯುಲರ್ ನಮ್ಗೆ ನೋಡ್ಲಿ ಕಂಡು ಬರ್ಲಾರ್ದಕ್ಕೆ ನಮ್ಗೆ ತಿಳ್ಲಾರ್ದಕ್ಕೆ ಅದನ್ನು ಇದು ಆಗ್ತಾ ಇದೆ. ಇದರಿಂದ ನಾವು ಏನಂದ್ರ ಈ ಸ್ಪ್ಲಾಟ್ ಬಂದ್ರೆ ನಾವು ಬಹಳ ಸಂತೋಷದಿಂದ ಸ್ಪ್ರೇಯಿಂಗ್ ಬಹಳ ಕಡಿಮೆ ಮಾಡಬಹುದು. ಇನ್ನೊಬ್ರು ರೈತರು ಸುಬ್ರಹ್ಮಣ್ಯ ಅಂತ ಹೇಳಿದ್ದಾರೆ, ಸುಬ್ರಹ್ಮಣ್ಯ ಅವರೇ, ನೀವು ಈಗ ವೆಂಕಟೇಶ್ವರ ರೆಡ್ಡಿ ಅವರ ಹೊಲಕ್ಕೆ ಹೋಗಿದ್ರೆ ನೀವು ಏನಾದ್ರೂ ಇದನ್ನ ಅಳವಡಿಸಿಕೊಂಡಿದ್ರೆ? ಮಾಡಿದ್ವಿ ಸರ್, ನಾವೊಂದು 15 acres ಮಾಡಿನಿ, ಅವ್ರ ಜೊತೆಗೆ ಮಾಡಿ. ನಮ್ಮ ಶ್ರೀನಿವಾಸ್ ಸರ್ ನಮಗೆಲ್ಲ ಮಾಹಿತಿ ಕೊಟ್ಟಿದ್ರು, ಅವ್ರು ಹೇಳಿದಂಗೆ ಪ್ರಕಾರ ಟೈಮ್ ಟು ಟೈಮ್ ಮೊದಲು ನಾವು ಮಾಡೋದು ಮುಖ್ಯ ಅಂದ್ರೆ ಟೈಮ್ ಟು ಟೈಮ್ ಟೈಮ್ ಪ್ರಕಾರ ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್. 4 ಹಚ್ಚಬೇಕು ಸರ್, 35 days ಒಂದ್ಸಲ, 60 days 90 days 120 ಟೈಮ್ ಮೇಂಟೆನೆನ್ಸ್ ಕರೆಕ್ಟ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗೈತ್ರಿ. ಮಳೆಗಾಲನು ನಮಗ್ ಚೆನ್ನಾಗಾದ್ರೆ ರಿಸಲ್ಟ್ ಬಾರಿ ಪಕ್ಕಾ ರಿಸಲ್ಟ್ ಆದ್ರಿ. ಮಳೆಗಾಲ ಕಡಿಮೆ ಆದ್ರೆ ಸ್ವಲ್ಪ ನಮಗ ರಿಸಲ್ಟ್ ಕಾಣಂಗಲ್ಲ, ಮಳೆಗಾಲ ಸರಿಯಾಗಿ ಇದ್ರೆ ನಮಗ್ ರಿಸಲ್ಟ್ ಐತ್ರಿ. ನಾವು ಎಣ್ಣೆ ಒಡೆದು ಬೇಸರ್ಗಂಡು ನಾವು ಬಹಳ ಇದು ಮಾಡಿವಿ. ನಮ್ಮ ಇದು ಮಾತ್ರ ಹೇಗೆ ಇದನ್ನ ಪೇಸ್ಟ್ ಸ್ಪ್ಲಾಟ್ ಪೇಸ್ಟ್ ಅನ್ನ ಹತ್ತಿ ಗಿಡಗಳಿಗೆ ಹಚ್ಚಬೇಕಾದ್ರೆ 1 acre ಹಚ್ಚಬೇಕಾದ್ರೆ ಏನು ಒಂದು ಲೇಬರ್ ಸಾಕಂತೀರಾ ಅಥವಾ ಹೇಗೆ? 1 acre ಒಂದು ಲೇಬರ್ ಸಾಕ್ರಿ, ಒಂದು ಲೇಬರ್ ಫಸ್ಟ್ ಟೈಮ್ 1 acre ಅದು ಒಂದು 4 ಗಿಡ ಬಿಟ್ಟು ಒಂದೊಂದು ಚುಕ್ಕ ಚುಕ್ಕ ಹಣ್ಣು ಇಟ್ಕಂತ ಒಂದು 3 ಬಿಟ್ಟು ಮತ್ತೆ ಒಂದೊಂದು ಸಾಲಿಗೆ ಇಟ್ಕಂತ ಹೋದ್ರೆ ನಮ್ಗ ಕೆಲಸ ಫ್ರೀ ಆಗ್ತಾರೆ. ಹೆಣ್ಮಕ್ಳು ಕೂಡ ಮಾಡಿಸ್ಬೋದ್ರಿ. ನಾವು ಗಂಡಾಳು 300 ಗಂಡಾಳು ಇಟ್ಟದ ಮಾಡಿಸಿದೇನು ಅವಸ್ತಿರಲ್ಲ, 100 ಹೆಣ್ಮಕ್ಳು ಒಂದು ನಾಲ್ಕು ಆಳಾದ್ರೆ ಒಂದು 10 ಎಕರೆ ಆರಾಮಾಗಿ ಇಟ್ಬಿಡ್ತಾರ. ನಮ್ಗೆ ಅದೊಂದು ಒಳ್ಳೆ ಫಲಿತಾಂಶ ಬಂದಿದೆ ನಿಮ್ ಹೊಲದಲ್ಲಿ. ನಿಮಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ? ಕಾನ್ಫಿಡೆನ್ಸ್ ಚೆನ್ನಾಗಿದೆ, ಮುಂದೆ ವರ್ಕೌಟ್ ಆಗುತ್ತೆ. ಮಾರ್ಕೆಟ್ ಗೆ ಒಳ್ಳೆ ಬಂದ್ರೆ ನಾವೊಬ್ರೆ ಅಲ್ರಿ, ನಮ್ ಸುತ್ತಮುತ್ತಲ ರೈತರು ಒಂದು 10-12 ಮಂದಿನ ಎಲ್ಲರಿಗೂ ಅನುಕೂಲ ಆದ್ರೆ ನಮ್ಗೆ ಬೇಸ್ ಅಂತ. ಈಗ ನಾನೊಬ್ಬನೇ ಇದು ಮಾಡ್ಕೊಂಡ್ ಅಂತ ನಮ್ಮ ಶ್ರೀನಿವಾಸ್ ಸರ್ ನಮ್ಗೆ ನಮ್ಮ ಅದ್ರಾಗ ಟೆಸ್ಟ್ ಮಾಡ್ಯಾರ, ನಮ್ಗೆ ಒಳ್ಳೆ ರಿಸಲ್ಟ್ ಅದು. ಅದು ಮಾರ್ಕೆಟ್ ಬಂದು ಒಳ್ಳೆ ಎಲ್ಲರಿಗೆ, ಎಲ್ಲರೂ ರೈತರು ಅಳವಡಿಸ್ಕೋಬೇಕು. ಎಲ್ಲರೂ ರೈತರಿಗೆ ಆದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಮ್ಗೆ ಒಳ್ಳೇದಂತ ನಮ್ಗೆ ಅನಿಸ್ತದೆ. ಸರಿ, ಈಗ ಅದೇ ತಾವ್ ಹೇಳಿದ್ರಲ್ಲ, ಈಗ ಪೆರಾಮೆನ್ ಟ್ರ್ಯಾಪ್ ಬದಲಾಗಿನ ಇದು ಒಂದು ಕೆಲಸ ಮಾಡ್ತದಂತ. ಅದರಲ್ಲಿ ಏನ್ ಕೆಮಿಕಲ್ ಇರುತ್ತೆ, ಅದೇ ಕೆಮಿಕಲ್ ಇದ್ರಲ್ಲಿ ಇರುತ್ತೆ, ಸ್ಮೆಲ್ ಬರುತ್ತೆ. ಇದರಿಂದ ಗಂಡು ಪತಂಗ ಮೊಟ್ಟೆ ಇಡುದಿಲ್ಲ, ಅದು ಸಂಯೋಗ ಆಗೋದಿಲ್ಲ, ಸಂಯೋಗ ಆಗಲಾರ್ದಕ್ಕೆ ಮುಂದೆ ಒಂದು ವಂಶಂತಕ್ಕಂತ ವಿಚಾರ ಹೇಳಿದ್ರೆ. ಇದನ್ನ 3 ಸಲ ಹಚ್ಚಬೇಕಂತ ಈಗ ಅವ್ರು ಹೇಳಿದ್ರು. 3 ಸಲ ಮಿನಿಮಮ್, 3 ಸಾರಿ ಮಿನಿಮಮ್. ಇನ್ನು ನಾವೇನು 120 ಅಥವಾ 125 ದಿವಸಕ್ಕಂತ ಏನ್ ಹೇಳಿದ್ರು, 4ನೇ ಅಪ್ಲಿಕೇಶನ್ ಅದು ಆಪ್ಷನಲ್. ಪಿಂಕ್ ಬೌಲರ್ ಮಾವಳಿ ಮುಂದುವರೆದ್ರೆ ಅದನ್ನ ನೋಡ್ಕೊಂಡು ಅಂತಂದ್ರೆ ಆಗ ಒಂದು 10-20 ಕಾಯಿನ ಹರ್ಕೊಳ್ಳಿ ನೋಡಿ, ಒಡೆದ್ಬಿಟ್ಟು ನೋಡಿ. ಅದ್ರಾಗ ಏನಾರ ಪಿಂಕ್ ಬೌಲರ್ ಕಣ್ತು, ಒಂದು 5-10% ಕಾಣ್ತಂತಂದ್ರೆ ಮಾಚ್ರಿ. ಇನ್ನೊಮ್ಮೆ ನಾರ್ಮಲಿ ಕಡಿಮೆ ಆಗಿರುತ್ತೆ 100-90%. ಇಲ್ಲ ನನಗೆ ಇನ್ನೂ ನಾನು ಮುಂದುವರಿಸ್ತೀನಿ, ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ 4ನೇ ಅಪ್ಲಿಕೇಶನ್ ಅಂದ್ರೆ 35 ದಿವಸದಿಂದ ಚಾಲು ಮಾಡಬೇಕಿದೆ. ಹೌದು, ಕಂಪಲ್ಸರಿ 35-40 ದಿವಸದ ಖಡಾಖಂಡಿತವಾಗಿ ಕಂಪಲ್ಸರಿ. ಈಗ ಒಂದು ವಿಚಾರ, ಇನ್ನೊಂದು ಏನಂತಂದ್ರೆ 35 ದಿವಸದಾಗ ರಸ ಹೀರುವ ಕೀಟಗಳು ಸ್ವಲ್ಪ ಜಾಸ್ತಿ ಬರ್ತಿರ್ತವೆ ಹತ್ತಿಗೆ. ಹೌದು, ಅದಕ್ಕೆ ರೈತರು ಯಾವುದೋ ಒಂದು ಔಷಧಿ ಸಿಂಪರಣೆ ಮಾಡಬೇಕಾಗ. ಹೌದು, ಇದನ್ನ ಹಚ್ಚಿ ಸಿಂಪರಣೆ ಮಾಡಿದ್ರೆ ಅಥವಾ ಇದ್ರ ಮೇಲೆ ಏನು ತೊಂದರೆ ಇಲ್ಲ ಸರ್. ಯಾಕಂದ್ರೆ ಇದು ಮಾಡ್ತಕ್ಕಂತ ಕಾರ್ಯರೂಪನೇ ಬೇರೆ. ಇದು ಪಿಂಕ್ ಬೋಲ್ ಅಲ್ಲ, ಇದ್ರ ಒಂದು ಶಕ್ತಿ ಕಡಿಮೆ ಆಗೋದೇನಾದ್ರೂ? ಏನು ಇಲ್ಲ ಸರ್, ಏನು ಇಲ್ಲ. ಯಾಕಂದ್ರೆ ಇದು ಏನು ವಾಸನೆ ಬರುತ್ತೆ ಇದರಿಂದ, ಕೆಮಿಕಲ್ ಏನ್ ಬರುತ್ತೆ ಗಂಡು ಪತಂಗಗಳನ್ನ, ಅದು ಪಿಂಕ್ ಬೋಲ್ ಅಷ್ಟೇ, ಬೇರೆ ಬೋಲೋನ್ಸ್ಗೆ ಬೇರೆ ಕೀಟಕ್ಕೆ ಸಂಬಂಧನೇ ಇಲ್ಲ ಇದು. ನಮಗೆ ಹಸಿರುದೋಮೆ ಅಥವಾ ಬೇರೆ ರಸ ಇರ್ತಕ್ಕಂಥ ಕೀಟ ಅಥವಾ ಬೇರೆ ಹುಳ ಬಂತಂದ್ರೆ ನಾವು ಔಷಧಿ ತಗೊಂಡು ಸಿಂಪರಣೆ ಮಾಡೋದು ಮಾಡಲೇಬೇಕು, ಮಾಡಿದ್ರೆ ತಪ್ಪೇನಿಲ್ಲ. ಏನು ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇನ್ನು ಈ ಸ್ಪ್ಲಾಟು, ನಾವು ದುಡ್ಡಿನ ವ್ಯವಹಾರ ಅಂದ್ರೆ ದುಡ್ಡಿನ ಸ್ವಲ್ಪ ಲಾಭ ಆಗ್ತದೆ ಅದನ್ನ ಅಂತ ಹೇಳಿದ್ವಿ. ಇನ್ನು ನಾವು ಪರಿಸರ ಮಾಲಿನ್ಯತೆಯನ್ನ ಒಂದು ಪರಿಗಣನೆ ತಗೊಂಡಾಗ, ನಮ್ಮ ರೈತರು ಪಿಂಕ್ ಬೋಲರ್ಮಿಗೆ ಮಾಡ್ತಕ್ಕಂಥ 4-5 ಸ್ಪ್ರೇ, ಅದರಿಂದ ಆಗ್ತಕ್ಕಂಥ ವಾತಾವರಣದ ಮೇಲೆ ದುಷ್ಪರಿಣಾಮ ಅಷ್ಟು ಕಡಿಮೆ ಮಾಡಬಹುದಲ್ಲ ಸರ್? ಯಾಕಂದ್ರೆ ಇದು ಒಂದು ಸಾವಯವ ಪದಾರ್ಥ. ಯಾಕಂದ್ರೆ ಹೆಣ್ಣು ಬಿಡುತ್ತೆ, ಗಂಡು ಅಟ್ರಾಕ್ಟ್ ಆಗುತ್ತೆ, ಅದೇ ಟೆಕ್ನಿಕ್ ಇದ್ರಾಗಿರೋದು. ಇಲ್ಲಿ ಯಾವುದೇ ಕೆಮಿಕಲ್ ಕಲುಷಿತ ಅನ್ನೋದು ಇಲ್ವೇ ಇಲ್ಲ. ಇನ್ನು ಯಾವ ರೈತ ನಾನು ಸಾವಯವ ಹತ್ತಿನ ಬೆಳಿತೇನೆ ಅನ್ನೋದಕ್ಕೆ ಅಂತವ್ರಿಗೆ ಇದು ಹೇಳಿ ಮಾಡಿಸ್ದಂಗೆ ಅಗ್ದಿ ಸೂಕ್ತವಾದ ಒಂದು. ಆಮೇಲೆ ಜಾಸ್ತಿ ಲೇಬರ್ ಬೇಕಾಗಿಲ್ಲ. ಇನ್ನೊಂದೇನಪ್ಪಾ ಅಂದ್ರೆ, ಪಿಂಕ್ ಬೋಲರ್ ಮಟ್ಯಾಕಾಗಿ ನಾವೇನ್ ಗುಡ್ಡ ಹತ್ತಿ ಬಿಡಿಸ್ಲಕ 10-12 ರೂಪಾಯಿ ಕೆಜಿಗೆ ತಗೋತಾರೆ. ಅದ ಇದನ್ನ ಹಚ್ಚಿದಾಗ ತೊಳೆ ಹಂಗೆ ಬಿದ್ದಿರುತ್ತೆ, ಈಜಿಯಾಗಿ ಬಿಡಿಸ್ತಾನೆ. ಒಬ್ಬನು 2-3 ಚೀಲ ಬಿಡಿಸೋನು, 6-8 ಚೀಲ ಬಿಡಿಸ್ತಾನೆ, 10 ಚೀಲ ಬಿಡಿಸ್ತಾನೆ. ಇದು ಒಂದು ಅಡ್ವಾಂಟೇಜ್. ಜೊತೆಗೆ ಪರಿಸರನ ಮಾಲಿನ್ಯತೆ ಆಗಲ್ಲ, ಜೊತೆಗೆ ಈವನ್ ನಿಸರ್ಗದಲ್ಲಿ ಇರ್ತಕ್ಕಂಥ ಸ್ವಾಭಾವಿಕ ಶತ್ರುಗಳು ಅಂದ್ರೆ ಪರಭಕ್ಷಕ ಪರತಂತ್ರ ಜೀವಿಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗುತ್ತೆ ಸರ್. ಅದನ್ನು ನಾವು ಮಾಡಿದೀವಿ. ಒಟ್ಟಾರೆ ಈ ತರ ಟೆಕ್ನಾಲಜಿಯನ್ನ ಸರ್ಕಾರ ಪರಿಗಣನೆ ಮಾಡಿ ಅನುಮತಿಯನ್ನು ಕೊಡ್ತಕ್ಕಂಥದ್ದು ತುಂಬಾ ಮುಖ್ಯ. ಇದು ಕಾಸ್ಟ್ ಎಫೆಕ್ಟಿವ್ ರೇಷಿಯೋ ಏನಾದ್ರು ಅನಲೈಸಿಸ್ ಮಾಡಿದೀವಿ ಸರ್? ಮಾಡಿದೀವಿ. ನಾವು ಕಾಸ್ಟ್ ಎಫೆಕ್ಟಿವ್ ಮಾಡಿದಾಗ 1 ರೂಪಾಯಿ ನಾವು ಖರ್ಚು ಮಾಡಿದ್ರೆ 3 ರೂಪಾಯಿ ಲಾಭ ಆಗುತ್ತೆ. 1 ರೂಪಾಯಿ 3 ರೂಪಾಯಿ ಲಾಭ ಆಗುತ್ತೆ. ನಾವು ಮಾಡಿದೀವಿ. ನಾವು ಹೆಂಗ್ ಮಾಡಿದೀವಿ ಅಂತಂದ್ರೆ, ಫಸ್ಟ್ ಇಯರ್ ಟ್ರಯಲ್ ಮಾಡಿದಾಗ ನಾನು 1 ಟ್ಯೂಬ್ 1 ಎಕರೆಗೆ, 2 ಟ್ಯೂಬ್ 1 ಎಕರೆಗೆ, 3 ಟ್ಯೂಬ್ 1 ಎಕರೆಗೆ, ಈ ತರ ಪ್ರತಿ ಸಾರಿ 3 ಡೋಸ್ ಅಲ್ಲಿ ಮಾಡಿದೀವಿ ನಾವು ಬೇರೆ ಬೇರೆ ಪ್ರದೇಶದಲ್ಲಿ. ಒಂದೊಂದು ಪ್ರದೇಶಕ್ಕೆ ಹೆಂಗ ಅಂತಂದ್ರೆ ಆಲ್ಮೋಸ್ಟ್ 1 ಕಿಲೋಮೀಟರ್ ದೂರ ಇತ್ತು ನಮ್ದು. ಇದನ್ನು ಮಾಡಿದ್ವಿ. ಫಸ್ಟ್ ಇಯರ್ ರಿಸಲ್ಟ್ ಏನ್ ಗೊತ್ತಾಯ್ತು ಅಂದ್ರೆ, 1 ಟ್ಯೂಬ್ ಸಾಕು ಒಂದು ಸಾರಿಗೆ ಅಂತ ರಿಸಲ್ಟ್ ಬಂತು. 2 ಟ್ಯೂಬ್ ಹಚ್ಚಾದ್ರಾಗ ಅರ್ಥ ಇಲ್ಲ, 3 ಟ್ಯೂಬ್ ಇರ್ತದ್ರಾಗ ಅರ್ಥನೇ ಇಲ್ಲ ಅಂತ. ಸೊ ಹಿಂಗಾಗಿ 2ನೇ ವರ್ಷಕ್ಕೆ ನಾವು 1 ಟ್ಯೂಬ್ ನಮ್ಮ ಡೆಮಾನ್ಸ್ಟ್ರೇಷನ್ ಮಾಡಿ ಅಂದ್ರೆ 125 ಪ್ರತಿ ಸಾರಿಗೆ, ಒಟ್ಟು 4 ಸಾರಿ ಹಚ್ಚೋದ್ರಿಂದ 4 ಟ್ಯೂಬ್ ಅಂದ್ರೆ 125 4 ಸಾರಿ ಮಾಡಿದ್ರೆ 500 ಗ್ರಾಮ್ 1 ಎಕರೆಗೆ 4 ಸಾರಿಗೆ ಬೇಕಾಗುತ್ತೆ. 500 ಗ್ರಾಮ್ 4 ಸಾರಿ ಹಚ್ಚಲಿಕ್ಕೆ 1 ಎಕರೆಗೆ. ಈ ತರ ಮಾಡಿದ್ದೆ ಆದ್ರೆ ಸರ್, ಪಿಂಕ್ ಬೋಲರ್ ಇನ್ನು 90% ಕಂಟ್ರೋಲ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಸರ್. ಇದು ಆಕ್ಚುಲಿ ಓವರ್ಆಲ್ ಇದರಿಂದ ಆಗ್ತಕ್ಕಂತ ಲಾಭ ಅಂಶಗಳು. ಈಗ ಇದು ಮಾರುಕಟ್ಟೆಗೆ ಬರತ್ತಂತೀರ ಹೇಗೆ ನಿಮ್ಮ ಒಂದು ಸರ್? ಈಗ ಈ ಒಂದು ತಂತ್ರಜ್ಞಾನವನ್ನ ನಾವು ಅಂದ್ರೆ ತಂತ್ರಜ್ಞಾನವನ್ನ ರೈತರಿಗೆ ಹೇಳಿಕೊಟ್ಟು ಈ ಪದಾರ್ಥ ಆಕ್ಚುಲಿ ಎಟಿಜಿಸಿ ಪ್ರೈವೇಟ್ ಬಯೋಟೆಕ್ ಕಂಪನಿ ಹೈದರಾಬಾದ್ ಅವ್ರದ್ದು, ಅವರು ಪ್ರಾಯೋಜಿತ ಮಾಡಿದ್ರು ನಮ್ಗೆ ಯೂನಿವರ್ಸಿಟಿಗರಿಗೆ, ನಾವು ಟೆಕ್ನಾಲಜಿನ ಎಂಡಾರ್ಸ್ ಮಾಡಿದೀವಿ. ಸೊ ಇದನ್ನ ಅವ್ರ ಪ್ರಕಾರ ಈಗ ಜೂನ್ ಎಂಡಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಸೊ ಈವನ್ ಸ್ವಲ್ಪ ಸರ್ಕಾರ ಈಗ ಇಮಿಡಿಯೇಟ್ ನೀಡ್ ಅಂತ ತಿಳ್ಕೊಂಡು ಪರಿಗಣನೆ ತಗೊಂಡು ಬೇಗನೆ ರಿಲೀಸ್ ಮಾಡೋದಂತೂ ತುಂಬಾ ರೈತರಿಗೆ ಇದಾಗುತ್ತೆ. ಯಾಕಂದ್ರೆ ಬಿಟಿ ಹತ್ತಿ ಬೆಳಿಬೇಕು ಬೇಡ ಅನ್ನೋದು ಬಹಳಷ್ಟು ಜನ ಭಯ ಪಡ್ತಾ ಇದಾರೆ, ಸಂದಿಗ್ಧ ಹಂತದಲ್ಲಿದ್ದಾರೆ. ಹಿಂಗಾಗಿ ಇಂಥ ಪದಾರ್ಥ ಬಂದ್ರೆ ಒಂಥರ ಅಸ್ತ್ರ ಇದ್ದಂಗೆ ಇರುತ್ತೆ ಸರ್ ರೈತನಿಗೆ ಒಂದು. ಹಾ, ನಾನು ಬಂದ್ರು ಸಹ ನಾನು ಮಾಡ್ತೀನಲ್ಲ. ಸೊ ಈಗ ಈ ತಂತ್ರಜ್ಞಾನ ಬಿಡುಗಡೆ ಹಂತದಲ್ಲಿದೆ ಅಂತಿರ್ತಾವ? ಹೌದು ಸರ್, ಬಿಡುಗಡೆ ಆಗಬಹುದು ಮುಂದಿನ ದಿನಗಳಲ್ಲಿ. ಹೌದು, ಒಳ್ಳೇದು ಡಾಕ್ಟರ್ ಶ್ರೀನಿವಾಸ್ ಅವರೇ, ಹಾಗೆ ವೆಂಕಟೇಶ್ ರೆಡ್ಡಿ ಅವರೇ ಮತ್ತು ಸುಬ್ರಹ್ಮಣ್ಯ ಅವರೇ, ಇದುವರೆಗೆ ಈ ಒಂದು ಸ್ಪ್ಲಾಟ್ ಔಷಧಿ ಕೆಮಿಕಲ್ ರಾಸಾಯನಿಕ ಸಾವಯವ ರಾಸಾಯನಿಕ ಈ ಒಂದು ಗುಲಾಬಿ ಕಾಯಕೊರಕೆಗೆ ಯಾವ ರೀತಿ ಕೆಲಸ ಮಾಡ್ತದೆ, ನಿಮ್ಮ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಒಂದು ಸ್ಪ್ಲಾಟ್ ಒಂದು ಏನು ಸಾವಯವ ರಸಾಯನ ಗುಲಾಬಿ ಕಾಯಕೊರಕ ಹತೋಟಿಗಾಗಿ ಏನು ಕಂಡುಹಿಡಿದಿರಿ ತಂತ್ರಜ್ಞಾನ, ಇದನ್ನು ಇದು ಬಿಡುಗಡೆ ಆಗುವಂತಾಗಲಿ ಮುಂದಿನ ಹಂಗಾಮಲ್ಲಿ ನಮ್ಮ ರೈತರು ಸಿಕ್ಕರೆ ವೆಂಕಟೇಶ್ವರ ರೆಡ್ಡಿ ಅವರು ಹೇಳಿದ ಹಾಗೆ ಭಾಳಷ್ಟು ಉಪಯೋಗಿದೆ ಅಂತಕ್ಕಂಥ ವಿಚಾರ, ಒಳ್ಳೆ ಒಂದು ತಂತ್ರಜ್ಞಾನ ಬಿಡುಗಡೆ ಆಗಲಿ ಅಂತ ಹೇಳೋಣ. ಮಾಹಿತಿನ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಬಿಟಿ ಹತ್ತಿಯಲ್ಲಿ ಸ್ಪ್ಲಾಟ್ ತಂತ್ರಜ್ಞಾನದ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಹವಾಮಾನ ವರದಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು 2-3 ದಿನ ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-34.2 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 19.2-20.1 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-81% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 37-49% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 21-24 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ರೈತ ಬಾಂಧವರು ಅತಿಯಾಗಿ ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನ ನೀರನ್ನ ನಿರ್ಮಿಸಿ ನೀರನ್ನ ಹೊರಹಾಕಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 ಕೆಜಿ ಕಾರ್ಬೋಫಿರಾನ್ 3G 1 ಎಕರೆಗೆ ಏರಿಸಬೇಕು. ಹೆಚ್ಚಿನ ಮಳೆ ಆಗುತ್ತಿರುವ ಕಾರಣ ಹತ್ತಿ ಬೆಳೆಯಲ್ಲಿ ಅಲ್ಲಲ್ಲಿ ಸೊರಗಲಾರಂಭಿಸಿದ್ದು ಈ ಹತ್ತಿ ಸಸಿನಟೆ ಅಥವಾ ಪ್ಯಾರಾವಿಲ್ಟ್ ರೋಗವನ್ನು ಹತೋಟಿ ಮಾಡಲು ನಿಂತ ನೀರನ್ನು ಹೊರಹಾಕಬೇಕು. 25 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅಂತಂದರೆ COC ಅಥವಾ 20 ಗ್ರಾಂ ಕಾರ್ಬನ್ ಡೈಸಮ್ ಅನ್ನು 100 ಗ್ರಾಂ ಯೂರಿಯಾ ಜೊತೆ ಸೇರಿಸಿ ಪ್ರತಿ 10 ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ನೆನೆಸಬೇಕು ಅಥವಾ ಡ್ರೆಂಚಿಂಗ್ ಮಾಡಬೇಕು. ಹತ್ತಿ ಬೆಳೆಗೆ ಮೆಗ್ನೀಸಿಯಂ ಸಲ್ಫೇಟ್ ಅಥವಾ 10 ಗ್ರಾಂ 19-19-19 ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿ ಬೆಳೆಗೆ ಬಿತ್ತಿದ 70-90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 ಕೆಜಿ ಯೂರಿಯಾ ಮತ್ತು 15 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕು. ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡಮಚ್ಚೆ ರೋಗ ಕಂಡುಬರುತ್ತಿದ್ದು ಇದರ ಹತೋಟಿಗಾಗಿ 2 ಗ್ರಾಂ ಮೆಟಾಕ್ಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡದ ಭಾಗದಿಂದ ಬೇರಿನ ಭಾಗ ತೊಯ್ಯುವಂತೆ ಸಿಂಪರಣೆ ಮಾಡಬೇಕು. ತೊಗರಿಯಲ್ಲಿ ಬೇರುಕೊಳೆ ಅಥವಾ ಸಿಡಿ ರೋಗದ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ತೊಗರಿಯಲ್ಲಿ ಗೊಡ್ಡು ರೋಗದ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 1 ಮಿಲಿಲೀಟರ್ ಸ್ಪೈರೋಮೆಸಫಿನ್ 39.5 SC ಅಥವಾ 0.50 ಮಿಲಿಲೀಟರ್ ಮಿಲ್ಪೆಮೆಕ್ಸಿನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ ಮೇಲ್ಭಾಗದ ಕುಡಿಚಿ ಹುಟ್ಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ಶೇಂಗಾ ಬೆಳೆಯಲ್ಲಿ ಸ್ಫೋಟೋತ್ಪರ ಹತೋಟಿಗಾಗಿ 4 ಗ್ರಾಂ ಮೆಟರಿಜಿಯಂ ರಿಲೇ ಅಥವಾ 2 ಗ್ರಾಂ ಇಮಾಮೆಕ್ವಿನ್ ಬೆಂಜೇಟ್ 5 HG ಅಥವಾ 1 ಗ್ರಾಂ ಥಯೋಡಿಕ್ ಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡುವುದು ಸೂಕ್ತ. ಇನ್ನು ಶೇಂಗಾ ಬೆಳೆಯಲ್ಲಿ ಬೀಜ ಮತ್ತು ಕಾಂಡಕೊಳ್ಳ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರವನ್ನ ವಹಿಸಬೇಕು. ಇನ್ನು ಹೂವಾಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನ ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಅನ್ನ ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನ ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ಲೋಪೀಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಳೆಗಾಲದಲ್ಲಿ ಕುರಿ ಮತ್ತು ಆಡುಗಳಿಗೆ ಬರುವ ಆಂಟಿರೊಟಾಕ್ಸಿಮಿಯಾ ರೋಗಕ್ಕೆ ಸೂಕ್ತ ಲಸಿಕೆಯನ್ನ ಹಾಕಿಸಬೇಕು ಮತ್ತು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ಮಾನ್ವಿ ತಾಲೂಕಿನ ಪೇಟೆ ಧಾರಣೆ ಜೋಳ ಕನಿಷ್ಠ ಹಾಗೂ ಗರಿಷ್ಠ 2,675 ರೂಪಾಯಿ, ಭತ್ತ ಹಳೆ ಸೋನಾ ಮಸೂರಿ 3,000 ರೂಪಾಯಿಯಿಂದ 3,050 ರೂಪಾಯಿ, ಅಕ್ಕಿ ಕನಿಷ್ಠ ಹಾಗೂ ಗರಿಷ್ಠ 3,000 ರೂಪಾಯಿ. ರಾಯಚೂರಿನ ಪೇಟೆ ಧಾರಣೆ ಸಜ್ಜೆ 2,261 ರೂಪಾಯಿಯಿಂದ 2,311 ರೂಪಾಯಿ, ಹತ್ತಿ 7,100 ರೂಪಾಯಿಯಿಂದ 8,100 ರೂಪಾಯಿ, ಅಲಸಂದೆ ಕನಿಷ್ಠ ಹಾಗೂ ಗರಿಷ್ಠ 7,411 ರೂಪಾಯಿ, ಹೆಸರುಕಾಳು ಕನಿಷ್ಠ ಹಾಗೂ ಗರಿಷ್ಠ 8,456 ರೂಪಾಯಿ, ಶೇಂಗಾ 3,196 ರೂಪಾಯಿಯಿಂದ 5,296 ರೂಪಾಯಿ, ಈರುಳ್ಳಿ 1,750 ರೂಪಾಯಿಯಿಂದ 3,360 ರೂಪಾಯಿ, ಭತ್ತ ಸೋನಾ ಮಸೂರಿ 2,019 ರೂಪಾಯಿಯಿಂದ 2,469 ರೂಪಾಯಿ, ಸೂರ್ಯಪಾನ 4,809 ರೂಪಾಯಿಯಿಂದ ಕನಿಷ್ಠ ಹಾಗೂ ಗರಿಷ್ಠ 4,809, ಕೆಂಪು ತೊಗರಿ 9,400 ರೂಪಾಯಿಯಿಂದ 9,800 ರೂಪಾಯಿ, ಬಿಳಿ ತೊಗರಿ ಕನಿಷ್ಠ ಹಾಗೂ ಗರಿಷ್ಠ 8,000 ರೂಪಾಯಿ. ಲಿಂಗಸ್ಕೂರಿನ ಪೇಟೆ ಧಾರಣೆ ಸಜ್ಜೆ 2,450 ರೂಪಾಯಿಯಿಂದ 2,850 ರೂಪಾಯಿ, ಜೋಳ 2,600 ರೂಪಾಯಿಯಿಂದ 4,800 ರೂಪಾಯಿ, ಬಿಳಿ ಎಳ್ಳು ಕನಿಷ್ಠ ಹಾಗೂ ಗರಿಷ್ಠ 10,560 ರೂಪಾಯಿ, ಸೂರ್ಯಪಾನ ಕನಿಷ್ಠ ಹಾಗೂ ಗರಿಷ್ಠ 5,000 ರೂಪಾಯಿ. ಪೇಟೆ ಧಾರಣೆ ಕೇಳಿದ್ರಿ.

ಹೇಳುಯಪ್ಪ ನಿನ್ನಿಂದ ನಾವೋಯಪ್ಪ ನಿನ್ನಿಂದ ನಾವೋಯಪ್ಪ ರೈತಪ್ಪ ಕೇಳುಯಪ್ಪ ರೈತಪ್ಪ ಕೇಳುಯಪ್ಪ ನಿನ್ನಿಂದ ನಾವೋಯಪ್ಪ ನಿನ್ನಿಂದ ನಾವೋಯಪ್ಪ ರೈತಪ್ಪ ಕೇಳುಯಪ್ಪ ಅನ್ನ ಸಂಗ್ರಹ ಕೇಳು ಯಪ್ಪ